ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನವರೆಗೆ ರೈತರನ್ನು ಸಂದರ್ಶನ ಮಾಡಿ ಜನಮಾನಸದಲ್ಲಿ ಹೆಸರು ಪಡೆದವರು ರಾಜೇಂದ್ರ ಕುಲಕರ್ಣಿಯವರು. ಯಾಕಂದ್ರೆ ಕಲಬುರಗಿ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾಗಿ, ನಿಲಯದ ಮುಖ್ಯಸ್ಥರಾಗಿ, ಕೃಷಿರಂಗ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿ ರೈತಾಪಿ ವರ್ಗಕ್ಕೆ ಅತ್ಯುತ್ತಮ ಮಾಹಿತಿಗಳನ್ನ, ಪ್ರಯೋಗಗಳನ್ನ, ಹೊಸ ವಿಚಾರಗಳನ್ನ ಮುಟ್ಟಿಸಿದಂತ ರಾಜೇಂದ್ರ ಕುಲಕರ್ಣಿಯವರು ಇವತ್ತು ಸಂದರ್ಶನಕ್ಕೆ ಬಂದು ಕೂತಿರುವುದು ಒಬ್ಬ ರೈತನಾಗಿ, ಮತ್ತೆ ರೈತ ಹೊಲದಲ್ಲಿ ಯಾವ ರೀತಿಯ ಪ್ರಯೋಗಾತ್ಮಕ ಕೆಲಸಗಳನ್ನು ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ರಾಜೇಂದ್ರ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಪರ್ಲ ಅವರು. ಸರ್, ತಾವು ಅನೇಕ ಮಂದಿಯನ್ನ ಬೇರೆ ಬೇರೆ ವಿಚಾರಗಳಲ್ಲಿ ಸಂದರ್ಶನ ಮಾಡಿದ್ರಿ, ಇವತ್ತು ನಿಮ್ಮನ್ನು ಸಂದರ್ಶನ ಮಾಡುವಂತಹ ಭಾಗ್ಯ ಆಕಾಶವಾಣಿಗೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಒಬ್ಬ ಅಧಿಕಾರಿ ವೃತ್ತಿಯಲ್ಲಿದ್ದಾಗಲೂ ಕೂಡ ಕೃಷಿ ಬಗ್ಗೆ ಚಿಂತನೆ ಮಾಡಿದವರು, ನಿವೃತ್ತಿಯ ನಂತರ ಕೂಡ ಅದೇ ಚಿಂತನೆಯಲ್ಲಿ ಒಂದು ಹೊಸ ಪ್ರಯೋಗಕ್ಕೆ ಇಳಿದವರು, ಮುಖ್ಯವಾಗಿ ಕಬ್ಬು, ಅಲ್ಲ, ಅರಿಶಿನ ಇಂಥದನ್ನೆಲ್ಲ ಬಿತ್ತನೆ ಮಾಡಲಿಕ್ಕೆ ಒಂದು ಕೂರಿಗೆಯನ್ನು ಅಭಿವೃದ್ಧಿಪಡಿಸುವುದಂತ ಹೇಳಿದ್ರೆ ಇದು ಒಬ್ಬ ಪ್ರಯೋಗಶೀಲ ಮನಸ್ಸಿನ ಸಾಕ್ಷಿ ಅಂತ ಹೇಳಬಹುದು. ಈ ರೀತಿಯ ಒಂದು ಆಲೋಚನೆಯನ್ನ ಮಾಡಿ ಹೊಲದಲ್ಲಿ ನೀವು ಯಶಸ್ಸು ಕಂಡಾಗ ನಿಮ್ಗೆ ಏನ್ ಅನಿಸ್ತಾರೆ? ಹೇಳ್ಬೇಕಂತಂದ್ರೆ ನಂಗೆ ಬಹಳ ಖುಷಿ ಆಗ್ಲಿತ್ತು. ಹೌದು, ನಿಜ, ಸ್ವಾಭಾವಿಕವಾದಂತ ಒಂದು ಇದು. ನೀವಾಗಲೇ ಒಂದ್ ಮಾತು ಹೇಳಿದ್ರೆ, ಸರ್ವಿಸ್ ನಲ್ಲಿ ಸಾಕಷ್ಟು ಜನರಿಗೆ ಸಂದರ್ಶನ ಮಾಡಿರಿ ನೀವು ಅಂತ. ಹೌದು, ನಾನು ಇಷ್ಟು ಜಲ್ದಿ ಅನ್ಕೊಂಡಿದ್ದೆ ಇಲ್ಲ ನಾನು ಆಕಾಶವಾಣಿ ನನಗೆ ಸಂದರ್ಶನ ಮಾಡಬಹುದು ಅಂತ. ಸಾಧನೆಗೆ ಸಂದ ಪುರಸ್ಕಾರ ಇದು. ಅದೇ, ಯಾಕಂತಂದ್ರೆ ನಾನು ನನ್ನ ಒಂದು ಸೇವೆ ಒಳಗೆ ಹೀಗೆ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಗುರುತಿಡಿದು ಇನ್ನೊಬ್ಬರಿಂದ ತಿಳ್ಕೊಂಡು ಮತ್ತೊಂದಿಂದ ಮಾಹಿತಿ ಕಲೆ ಹಾಕಿ ಮಾಡಿರುವಂತ. ಹೌದು ಹೌದು, ಇಷ್ಟು ಬೇಗ ನನಗೆ ಒಂದು ಆಕಾಶವಾಣಿ ಸಂದರ್ಶನಕ್ಕೆ ಕರೀತದೆ, ಮುಂದಿನ ಕುರ್ಚಿ ಒಳಗೆ ಕೂತು ಒಂದು ಮಾತಾಡ್ತೀನಿ ಅಂತಂದ್ರೆ ನಂಗೆ ಬಹಳ ಖುಷಿ ಇದೆ. ದೇವರು ಕೊಟ್ಟಿರುವಂತ ಒಂದು ಪ್ರೇರಣೆ ದೇವರು ನನ್ನಿಂದ ಮಾಡಿಸಿದಾನೆ ಅಂತ ನಾನು ಹೇಳ್ಬೋದು. ಈಗ ಏನಾಯ್ತು ಅಂತಂದ್ರೆ ಪೆರ್ಲ ಅವ್ರೆ, ನಾನು ಯಾವಾಗ್ಲೂ ಒಂದು ಮಣ್ಣಿಗೆ ಹತ್ತಿರದಾಗಿ ಬದುಕಿರೋ. ಹೌದು ಹೌದು, ಅಂದ್ರೆ ಕೃಷಿ ಕುಟುಂಬ. ನಿಮ್ಮ ಕೃಷಿ ಕುಟುಂಬ ಮತ್ತೆ ನಮ್ದೊಂದು 65 ಎಕರೆ ಜಮೀನ್ ಇದೆ. ಹೌದು, ನಮ್ ತಂದೆ ಆಗಿರುವಂತ ಶ್ರೀಯುತ ರಾಮರಾವ್ ಕುಲಕರ್ಣಿ ಅವರು ಬಹಳಷ್ಟು ಒಂದು ಕರ್ಮಯೋಗಿಯಾಗಿ ಮಣ್ಣಿನ ಮಗನಾಗಿ ಆ ಒಂದು ಮಣ್ಣಿನೊಳಗ ಅವರು ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇರುವಂತ. ಬೀದರ್ ಜಿಲ್ಲೆಯಲ್ಲಿ ಒಬ್ಬ ಪ್ರಗತಿಪರ ರೈತನಾಗಿ ಕಾಯಕ ಯೋಗಿಯಾಗಿ ಕೆಲಸ ಮಾಡ್ತಾ ಇರುವಂತ ರಾಮರಾವ್ ಕುಲಕರ್ಣಿ ಅವರು. ಹೌದು, ಏನಾಗ್ತಿತ್ತು ಅಂತಂದ್ರೆ ನಾವು ಯಾವಾಗಲೂ ಹೋದಾಗ ಕೆಲಸದ ಒತ್ತಡ, ಆಮೇಲೆ ಸಂಸಾರದ ಒಂದು ನಿಬಂಧನೆಗಳು, ಅವದೊಂದು ಡಿಮ್ಯಾಂಡ್ಸ್ಗಳು, ಈ ಇದ್ರೆ ಊರಿಗೆ ಹೋದ್ರು ಏನಂತ ಯಾವಾಗ ಊರಿಗೆ ಹೋಗ್ತಾ ಇದ್ದೆ ನಾನು. ಆದ್ರೆ ಏನು ಅಂತಂದ್ರೆ ಒಂದೋ 2 ದಿವಸಕ್ಕೋ 3 ದಿವಸಕ್ಕೆ ಹೋಗೋದು, ಹೋದ್ರು ಸಹಿತ ಮೈಂಡ್ ಫ್ರೀ ಅಲ್ಲ. ಹೌದು, ದೇಹದಲ್ಲಿ ಇರ್ತಿತ್ತು ಒತ್ತಡಗಳ ಮಧ್ಯೆ, ಆಫೀಸಿನ ಒತ್ತಡ, ಆಫೀಸಿನ ಕೆಲಸಗಳು, ಇನ್ನೊಂದು ಮತ್ತೊಂದು, ಈ ಇದ್ರೊಳಗೆ ಅಲ್ಲಿ ಇರ್ತಾ ಇದ್ವಿ. ಯಾವಾಗ್ಲೂ ನಮ್ ತಂದೆಯವರು ಏನ್ ಹೇಳೋರು ಅಂತಂದ್ರೆ, ಈ ಒಂದು ಕಬ್ಬು ಬಿತ್ತಲಿಕ್ಕೆ ಅಲ್ಲ ಬಿತ್ತಲಿಕ್ಕೆ, ಬಿತ್ತುವಂತ ಕೂರಿಗೆ ಆದ್ರೆ ಬಹಳ ಚಲೋ ಆಗ್ತದೆ ನೋಡಪ್ಪ. ಅದೊಂದು ಸಮಸ್ಯೆ ಆಗಿ ರೈತರನ್ನ ದೊಡ್ಡ ಸಮಸ್ಯೆ, ಅದು ದೊಡ್ಡ ಸಮಸ್ಯೆ ಇರುವಂತದ್ದು ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ ಇದೆ. ಅವಾಗಿಂದ ಇದೆ, ಈ ಹಿಂದೆ ಇದೆ, ಅದು ಮುಂದೂ ಒಲಿತದೆ. ಆದ್ರೆ ನಾನೇನು ಒಂದು ಕೂರಿಗೆ ಕಂಡಿಡಿದೀನಿ, ಅದು ಒಂದು ಅದಕ್ಕೆ ಉತ್ತರ ಆಗಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ. ಓ, ಅಂದ್ರೆ ತಂದೆಯವರ ಈ ಸಮಸ್ಯೆನೇ ನಿಮ್ಮನ್ನು ಕಾಡ್ತಾ ಇತ್ತು? ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಇದಕ್ಕೆ ಏನಾದ್ರು ಮಾಡಬೇಕು. ಆದ್ರೆ ಹಗಲ ಹೇಳದಲ್ಲ, ಒತ್ತಡದಿಂದ ಅವ್ರು ಕೇಳ್ತಿದ್ರು ಹೂ ಅಂತಿದ್ದ, ಮತ್ ಬಂದ್ಬಿಡುದು, ಮತ್ತೆ ಯಥಾಪ್ರಕಾರ ಇಲ್ಲಿಂದ ಜೀವನ ಪ್ರಾರಂಭ. ಆದ್ರೆ ಅದು ತಲೆಯಲ್ಲಿ ಕೊರಿತಾ ಇತ್ತು, ಕೊರಿತಾ ಇತ್ತು. ಆದ್ರೆ ಏನಾಯ್ತು ಅಂತಂದ್ರೆ ಒಂದು ಸುದೈವ ಅನ್ಬೇಕು, ನಾನು ಕಳೆದ 1.5 ತಿಂಗಳು ಊರಲ್ಲೇ ಇದ್ದೆ ನಿವೃತ್ತಿಯ ನಂತರ. ನಿವೃತ್ತಿಯ ನಂತರ 21 ಜುಲೈನಲ್ಲಿ ನಂದು ನಿವೃತ್ತಿ ಆಯ್ತು. ಅದಾದ್ಮೇಲೆ ಊರಲ್ಲೇ ಇರುವಂತ ಪ್ರಸಂಗ, ಆಮೇಲೆ ಹೋಗ್ತಾ ಬರ್ತಾ ಇದ್ದೆ, ಒಂದು 1.5 ತಿಂಗಳ ಬಿಡುವು ಮಾಡ್ಕೊಂಡು ಊರಾಗ ಇರೋಣ ಅಂತ ತಿಳ್ಕೊಂಡು ಊರಾಗ ಉಳಿದೆ. ಊರಾಗ ಉಳಿದಾಗ ತಂದೆಗೆ ಸಹಜವಾಗಿ ಒಂದು ಸಹಾಯ ಮಾಡುವಂತದ್ದು, ಅವ್ರದ್ದು ಏನಿದೆ ಅಂತ ವಿಚಾರ ಮಾಡೋ, ಅವ್ರು ಮತ್ತೊಂದ್ಸಲ ಒಂದು ವಿಚಾರ ತೆಗೆದ್ರು, ಮತ್ತೆ ನೆನಪಿಸಿದ್ರು ಏನಂತಂದ್ರೆ, ಈ ಕಬ್ಬಿನ ಒಂದು ಕೂರಿಗೆ, ಅಲ್ಲದ ಒಂದು ಕೂರಿಗೆ, ನಮ್ಮಲ್ಲಿ ಅರಿಶಿನ ಬೆಳೆಯೋದಿಲ್ಲ, ಆದ್ರೂ ಈ ಅರಿಶಿನದಿಂದ ಒಂದು ಕೂರಿಗೆ ಆದ್ರೆ ಚಲೋ ಆಗ್ತದ, ಬಿತ್ತನೆಗೆ ಅನುಕೂಲ, ಬಿತ್ತನೆಗೆ ಅನುಕೂಲ ಆಗ್ತದೆ, ಲೇಬರ್ ಸಮಸ್ಯೆ ಬಗ್ಗೆ ಇರ್ತದೆ, ದುಡ್ಡು ಉಳಿತದೆ, ಟೈಮ್ ಉಳಿತದೆ, ಎಲ್ಲಾನು ಆಗ್ತದೆ, ರೈತನಿಗೆ ಎಲ್ಲ ದೃಷ್ಟಿಯಿಂದಲೂ ಲಾಭ. ಲಾಭ ಅಂತಂದ್ರೆ ನಾನು ಒಂದಿನ ಏನ್ ಮಾಡಿದೆ, ನಮ್ದೆಲ್ಲ ಮೆಕನೈಸ್ಡ್ ಅಗ್ರಿಕಲ್ಚರ್ ಇದೆ, ಎಲ್ಲ ಯಂತ್ರೋಪಕರಣ ಬಳಸಿದ್ದು. ಮೊದಲು ನಮ್ಮ ಹತ್ರ 8-10 ಎತ್ತುಗಳು ಇರ್ತಿದ್ದು. ಎಷ್ಟು ಎಕರೆ ಜಾಗ ಇದೆ ಅಲ್ಲಿ? 65 ಎಕರೆ ನಮ್ದು, ಅದರಲ್ಲಿ 20 ಎಕರೆ ನೀರಾವರಿ, 45 ಎಕರೆ ಒಣ ಭೂಮಿ, ಅಂದ್ರೆ ಮಿಶ್ರ ಬೆಳೆ ಇರುವಂತ ಎಲ್ಲ ಬೆಳಿತೀವಿ. ಕಬ್ಬು ಮುಖ್ಯವಾಗಿರುವಂತಹ ಹಣಕಾಸಿನ ಬೆಳೆ, ಅದ್ರ ಜೊತೆಗೆ ಭತ್ತ ಬೆಳಿತೀವಿ, ಅಲ್ಲ ಬೆಳಿತೀವಿ. ಆಮೇಲೆ ಈ ಕಡೆ ಒಣ ಭೂಮಿ ಒಳಗೆ ತೊಗರಿ, ಸೋಯಾ, ಉದ್ದು, ಹೆಸರು ಇವೆಲ್ಲ ಬೆಳೀತಾ ಇರ್ತೀವಿ. ಒಂದಿನ ಏನ್ ಮಾಡಿದೆ ನಾನು, ನಮ್ಮ ಆಳುಗಳಿದ್ರು. ಟ್ರಾಕ್ಟರ್ ಇಂದ ಏನು ಬಿತ್ತನೆ ಮಾಡುವಂತ ಕೂರ್ಗಿಗಳದ ನಮ್ಮ ಹತ್ರದ. ನಮ್ಮಲ್ಲಿ ಎರಡು ಟ್ರಾಕ್ಟರ್ ಇದೆ, ಒಂದು 25 HP ದು, ಒಂದು 60 HP. ಎರಡು ಟ್ರಾಕ್ಟರ್ ಎರಡು ಟ್ರಾಕ್ಟರ್ ಮೇಲೆ ಸರಿ ಹೊಂದುವಂತ ಯಂತ್ರೋಪಕರಣಗಳಿದ, ಅದು ವಿಶೇಷವಾಗಿ ಬಿತ್ತುವಂತ ಅವನ್ನ ಹೊರಗೆ ತರಿಸೆ. ಹೊರಗೆ ತರಿಸಿ ಟ್ರಾಕ್ಟರ್ ಮೇಲೆ ಮೌಂಟ್ ಮಾಡಿದೆ, ಅಂದ್ರೆ ನಿಂದ್ರಿಸ್ಬಿಟ್ಟೆ. ಆಮೇಲೆ ಹೋಗ್ರಪ್ಪ ಅಂತ ಹೇಳಿದ್ರು ಕೆಲಸ ಮಾಡೋರಿಗೆ. ಅವ್ರು ಹೋದ್ರು. ನಾನು ವಿಚಾರ ಮಾಡಿದೆ, ಅಪ್ಪ ಹೇಳಿದ ತಲೆಗಿತ್ತು, ಇದರಿಂದ ಕೂರ್ಗಿ ಏನಾದ್ರೂ ಮಾಡಬಹುದಾ? ಈ ಟ್ರಾಕ್ಟರ್ ಅನ್ನು ಹೊರಗಿಡುವ ಮೊದಲು ಏನಾದ್ರೂ ಸ್ಕೆಚ್ ವರ್ಕ್ ಈ ರೀತಿ ಮಾಡಿದ್ರೆ ಇಷ್ಟು ಅಗಲ, ಇಷ್ಟು ಉದ್ದ, ಅದೇ ನಾನು ಹೇಳ್ತಾ ಇದ್ದೆ. ಅದು ಹೊರಗಿಟ್ಟೆ. ಅವರೆಲ್ಲ ಹೋದ್ರು, ಅವ್ರ ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಯಾಕೆ ನಾನು ನಿಲ್ಸ್ಕೊಂಡು ಹೊರಗೆ ಕೂತು ವಿಚಾರ ಮಾಡ್ತಾ ಇದ್ದೆ. ಇದ್ರ ಮೇಲೆ ಏನ್ ಮಾಡಬಹುದು, ಕೂರ್ಗೇನೆ ಮಾಡ್ಬೇಕು, ಏನೋ ತಲೆಯಾಗದ ವಿಚಾರ ಅಪ್ಪ ಹೇಳಿದ್ದು ಮಾಡ್ಬೇಕಲ್ಲ. ಹೌದು, ಪೇಪರ್ ತಗೊಂಡೋಗಿದ್ದೆ. ಪೇಪರ್ ತಗೊಂಡೋದ್ಮೇಲೆ ಒಂದು ಸಣ್ಣ ಟ್ರಾಕ್ಟರ್ ಇದೆ ನಮ್ದು, 25 HP, ಅದಕ್ಕೊಂದು ಈ ಬೋಧ ಹಾಕುವಂತದ್ದು, ನೇಗಿಲು ಹಿಡಿಯುವಂತದ್ದು ಒಂದು ಫ್ರೇಮ್ ಇದೆ, ಮೇನ್ ಫ್ರೇಮ್. ಅದಕ್ಕೆ ಕೆಳಗೆ ಬೋಧ ಹಾಕುವಂತ ಸೇರಿಸಿದ್ರೆ ಬೋಧ ಆಗ್ತದೆ, ನೇಗಿಲು ಹೊಡೆ ಸೇರಿಸಿದ್ರೆ ನೇಗಿಲು ಹೊಡೆ, ಏನ್ ಮಾಡಿದ್ರು ಮಾಡ್ತದೆ, ಬಹು ಉಪಯೋಗಿ. ಅದು ಫ್ರೇಮ್ ಮಾತ್ರ ಒಂದೇ, ಫ್ರೇಮ್ ಅಂದ್ರೆ ಕೆಳಗಡೆ ಉಪಕರಣ ಹಚ್ಚಬೇಕು, ಅದಕ್ಕೆ ಸಿಕ್ಕಿಸಬೇಕು. ಸಿಕ್ಕಿಸಬೇಕು ಅಂದ್ರೆ ನಾಲ್ಕು ಹುಕ್ ಇರ್ತವೆ, ಅಂದ್ರೆ ನಟ್ ಬೋಲ್ಟ್ ಇರ್ತದೆ, ನಟ್ ಬೋಲ್ಟ್ ಅನ್ನ ಫಿಟ್ ಮಾಡಬೇಕು, ನಡೀತದೆ. ಇದ್ರ ಮೇಲೆ ಏನ್ ಮಾಡಬೇಕು ಅಂತ ನಾವು ವಿಚಾರ ಮಾಡ್ತೇವೆ. ವಿಚಾರ ಮಾಡುವಾಗ ಏನಾಯ್ತು ಅಂದ್ರೆ, ಏನು ಅಂತ ಹೇಳುವ ಒಂದು ಮೊಬ್ಬು ಮೊಬ್ಬು ಒಂದು ಐಡಿಯಾ ಐಡಿಯಾ ಒಂದು ಆಕೃತಿ ಬಂತು, ಅದನ್ನ ಪೇಪರ್ ಮೇಲೆ ಹಾಕಿದೆ. ಈ ರೀತಿ ಮಾಡಿದ್ರೆ ಮಾಡಬಹುದಲ್ಲ ಅಂತ ವಿಚಾರ ಮಾಡಿ ಅಪ್ಪ ಜೊತೆಗೆ ಸ್ವಲ್ಪ ಡಿಸ್ಕಸ್ ಮಾಡಿದೆ. ಇಲ್ಲ ಇದು ಆಗ್ಬಹುದು, ಏನ್ ಮಾಡಬೇಕು. ನಮ್ಮ ಪಕ್ಕದ ಊರಿಗೆ ಹೋದೆ, ನಿರ್ಣಯ ಅಂತಿದೆ, ಅಲ್ಲೊಬ್ಬ ವೆಲ್ಡರ್, ನಮ್ಮ ಮನಿ ಏನೇ ಕೆಲಸ ಇದ್ರೆ ಅವನ ಹತ್ರ ವೆಲ್ಡಿಂಗ್. ನಮ್ಮಪ್ಪ ವರ್ಷ ವೆಲ್ಡಿಂಗ್ ಶಾಪ್ಗೆ ಹೋದ್ರಿ, ಕಾಲಾನುಕಾಲ ಮಾಡ್ತಾ ಇರುವಂತದ್ದು. ಅಲ್ಲಿ ಹೋದೆ, ಅವನೇನು ತಲೆಯೊಳಗಿರುವಂತ ಪಿಕ್ಚರ್ ಹೇಳ್ದೆ, ಹಿಂಗ ಹಾಕಿದ್ದು, ಈ ರೀತಿ ಬೇಕು ನನಗೆ, ಹಿಂಗ್ ಬೇಕು, ಈ ರೀತಿ ಆಗ್ಬೇಕು, ಈ ರೀತಿ ಒಂದು ಪೈಪು, ಈ ರೀತಿ ಒಂದು ಬುಟ್ಟಿ ಆಗ್ಬೇಕು, ಒಂದು ಸ್ಟ್ರಾಂಗ್ ಆಗಿರುವಂತ ಸ್ಟ್ರಕ್ಚರ್ ಇದ್ರ ಮೇಲೆ ಕೂಡಬೇಕು. ಹೊಲದಲ್ಲಿ ಓಡಾಡ್ಬೇಕಲ್ಲ, ಓಡಾಡ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಆಮೇಲೆ ಮೇಲೆ ಒಂದು 2-2.5 ಕ್ವಿಂಟಲ್ ಕಬ್ಬಿನ ಬೀಜ ಹಿಡಿಬೇಕು ವೇಟ್. ಹೌದು, ಅವನು ಒಂದ್ ಅರ್ಧ ತಾಸು ಎಲ್ಲ ವಿಚಾರ ಮಾಡಿ, ಇಲ್ಲ ಮಾಡ್ಕೊಡ್ತೀನಿ, ಇದೇನು ದೊಡ್ಡದು ಅಂದ. ನನಗೆ ಮತ್ತೆ ಧೈರ್ಯ ಬಂತು, ಆಲೋಚನೆಗೆ ಇಂಬುಸಿ ಒಂದು ಸಪೋರ್ಟ್ ಬಂತು. ಅದು ಏನ್ ಬೇಕಪ್ಪ ನಿನಗೆ ಅಂದೆ, ಒಂದಿಷ್ಟು ಸಾಮಾನು ಬರ್ಕೊಟ್ಟ, ಆಂಗಲ್ ಪಟ್ಟಿ, ಆಮೇಲೆ ಸಣ್ಣ ಪಟ್ಟಿ ಬರ್ತಕ್ಕಂಥ ಈ ಪಟ್ಟಿಗಳನ್ನ ನೀವು ತಗೊಂಡ್ ಬರ್ರಿ, ನನಗೆ ಮಾಡ್ಕೊಡ್ತೀನಿ, ಜೋಡಣೆ ಮಾಡಿ ವೆಲ್ಡ್ ಮಾಡಿ ಕೊಡ್ತೇನೆ, ಕೊಡ್ತೀನಿ. ಎಲ್ಲಿ ಸಿಗ್ತವೆ? ಒಂದು ಚುಡುಗುಪ್ಪ ಸಿಗ್ತದೆ, ಇಲ್ಲ ನೀವು ಬೀದರ್ ಹೋಗ್ಬೇಕು. ಆಯ್ತು ಅಂತಂದೆ, ನಂದು ಬೀದರ್ ಸ್ವಲ್ಪ 40 ಕಿಲೋಮೀಟರ್, ಚಿಡುಗುಪ್ಪ 25 ಕಿಲೋಮೀಟರ್. ನಂದೆ 45 ಹೋಗೋಣ, ಎಲ್ಲ ಲೆಕ್ಕ ಹಾಕ್ಬೇಕು, ಉಳಿತಾಯ ಎಲ್ಲ ಉಳಿತಾಯ ಲೆಕ್ಕ ಹಾಕ್ಬೇಕಲ್ಲ ಅಂತ ತಿಳ್ಕೊಂಡು ಕಾರ್ ತಗೊಂಡು ಸೀದಾ ಚಿಡುಗುಪ್ಪಕ್ಕೆ ಹೋದೆ. ಅಲ್ಲಿ ಒಂದು ನಮ್ಮ ತಂದೆಗೆ ಕ್ಲೋಸ್ ಆಗಿರುವಂತ ಒಂದು ಶಾಪ್, ಈ ಕಬ್ಬಿಣ ಸಾಮಾನುಗಳನ್ನು ಮಾರಾಟ ಮಾಡುವಂತವ್ರು, ಅವ್ರ ಹತ್ರ ಹೋಗಿ ಹೇಳಿದ್ರೆ, ನಾನು ತಿಂತವ್ರ ಮಗ ಇದ್ದೀನಿ, ನನಗೆ ಈ ಸಾಮಾನ್ ಬೇಕಪ್ಪ, ಕೊಟ್ಬಿಟ್ಟ. ಕಾರ್ನಲ್ಲಿ ಹೋಗಿದೆ, ಕಾರ್ನಲ್ಲಿ ಹಿಡಿಲ್ಲ, 20 ಫೀಟ್ ಒಂದು ಪಟ್ಟಿ, ಆಂಗಲ್ ಪಟ್ಟಿ, ಉಳಿದೆಲ್ಲ ಮಡಿಸಿ ಹಾಕೊಳ್ಬಹುದು, ಒಂದು 6 ಪಟ್ಟಿ ಬೇರೆ ಸಣ್ಣ ಸಣ್ಣ. ಅವ್ರಿಂದ ಹೆಂಗ್ ಮಾಡಿದ್ರೆ, ಇಲ್ರಿ ನಿಮ್ ಊರಿಗೆ ಹೋಗುವಂತ ಆಟೋ ನಿಂತಿರ್ತೇವೆ, ಆಟೋದ್ರಿ ಕರ್ಕೊಂಡ್ ಬಂದ್ಬಿಟ್ರೆ ಮ್ಯಾಲ್ ಹಾಕೊಂಡು ಹೋಗ್ಬಿಡ್ತಾರ. ಮತ್ತೆ ಆಟೋ ಸ್ಟ್ಯಾಂಡಿಗೆ ಹೋದೆ, ಆಟೋ ಸ್ಟ್ಯಾಂಡ್ಗೆ ಹೋಗಿ ಎಲ್ಲ ಕರ್ಕೊಂಡು ಅವ್ನು ಹೇಳಿ ಮುಂದೆ ಒಂದ್ 200 ರೂಪಾಯಿ ಮಾತಾಡ ತಂದೆ. ಅವ್ನ ಶಾಪ್ ನಲ್ಲಿ ಇಳಿಸಿ ಸಾಯಂಕಾಲ ಆಗಿತ್ತು, ಊರಿಗೆ ಹೋದೆ. ಮರುದಿವಸ ಬೆಳಗ್ಗೆ ನಮ್ಮ ಡ್ರೈವರ್ ಇನ್ನೊಬ್ಬ ನಮ್ಮಲ್ಲಿ ಕೆಲಸ ಮಾಡ್ತಾನೆ ರಹೀಮ್ ಅಂತ, ಆಮೇಲೆ ಹರೀಪ್ ಅಂತ ಡ್ರೈವರ್, ಅವರಿಬ್ಬರನ್ನ ಕರ್ಕೊಂಡು ವೆಲ್ಡಿಂಗ್ ಶಾಪಿಗೆ ಹೋದೆ. ಮಧ್ಯಾಹ್ನ ಹೋದೆ, 3:30 ಹೋದ್ವಿ, 3:30 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆ ಆಯ್ತು. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಮಾಡ್ಬೇಕು ಅಂತ ನಾನು ಮಾಡಿ ರಾತ್ರಿ 9 ಗಂಟೆ ಆದ್ರೆ ಕಂಪ್ಲೀಟ್ ಆಗ್ಲಿಲ್ಲ. ನಂದು ನಿಂದು ಎನರ್ಜಿ ಮುಗ್ದ, ನಮ್ದು ಎನರ್ಜಿ ಮುಗ್ದಪ್ಪ, ಇನ್ನು ಮುಂದೆ ನಾಳೆ ಬೆಳಿಗ್ಗೆ ಬರ್ತೇನೆ. ಮತ್ತೆ ಮರುದಿನ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಹೋಗ್ತೀವಿ. ಯಾವ ಐಡಿಯಾ ಪ್ರಕಾರ ಮಾಡ್ಬೇಕು ಅಂತ ಇತ್ತು, ಅದೇ ರೀತಿ ಆಗ್ತಾ ಇತ್ತು, ಮಾಡ್ದ ಅದೇ ರೀತಿ ಮಾಡ್ದ. ಒಂದ್ ಸ್ವಲ್ಪ ಉಳಿದಿತ್ತು, ಏನ್ ಮಾಡಿದ್ವಿ ಪರ್ಲ ಅವ್ರ ಅಂದ್ರೆ, ನಮ್ಮ ರೈತ ಬಂದ್ರಿಗೂ ತಲೆಯೊಳಗೆ ಒಂದು ಹೋಗ್ಬೇಕು ಅಂತಂದ್ರೆ, ಹಾಗೆ ಅದೊಂದು ಫ್ರೇಮ್ ಇರ್ತದೆ. ನಾವು ನೀವು ಏನ್ ಹೇಳಿದೆ, ಇದು ಪರ್ಮನೆಂಟ್ ಫಿಕ್ಸ್ ಆಗಬಾರ್ದು, ಇದಕ್ಕೊಂದು ನಟ್ ಬೋಲ್ಟ್ ಹಾಕ್ಬೇಕು, ಬೇಕಂತ ಕೂಡಿಸ್ಬೇಕು, ಬ್ಯಾಡ್ ಅಂತ ತೆಗೆದಿಡು. ಬಹುಪಯೋಗಿ ಆಗ್ಬೇಕು, ಫ್ರೇಮ್ ಬೇರೆದಕ್ಕೆಲ್ಲ ಕೆಲಸಕ್ಕೆ ಬರಬೇಕು, ಬರಬೇಕು ನೀವು ಫಿಕ್ಸ್ ವೆಲ್ಡಿಂಗ್ ಮಾಡಿದ್ರೆ. ಹೌದು ಹೌದು, ಓ ಆ ವ್ಯವಸ್ಥೆಯನ್ನೇ ಮೊದಲೇ ಆಲೋಚನೆ ಮಾಡಿದ್ರೆ, ಮೊದಲೇ ಆಲೋಚನೆ ಮಾಡಿದ್ರೆ ಹಿಂಗ ಆಗ್ಬೇಕು. ನಾನು ಫಸ್ಟ್ ಹೇಳಿದ್ನ ಹಿಂಗೆ ನಟ್ ಬೋಲ್ಟ್ ಫಿಕ್ಸ್ ಆಗ್ಬೇಕು. ಅವ್ನ ಏನ್ ಮಾಡದ ಅಂತಂದ್ರೆ, ಮುಂದ್ಗಡೆ 2.5 ಫೀಟ್ ಎತ್ತರ ಆಂಗಲ್ ಪಟ್ಟಿ, ಹಿಂದ್ಗಡೆ 2 ಫೀಟ್. ಯಾಕಂತ ಅಂದ್ರೆ ಹಿಂಗ್ ಇಳಿಜಾರಾಗತ್ತ, 2.5 ಅಂದ್ರೆ, ಯಾಕಂದ್ರೆ ಕಬ್ಬು ಬೀಜ ಅದು ಖಾಲಿ ಆದಂಗ ಮುಂದ್ಗಡೆ ಉಳ್ಕೊತ ಬರ್ಬೇಕು ಬರ್ಕೋದು ಅಂತ ತಿಳ್ಕೊಂಡು ಮಾಡಿ ದೊಡ್ಡದೊಂದು 2-2.5 ಫೀಟ್, ಆಮೇಲೆ ಮೇಲೆ ಒಂದು ಬುಟ್ಟಿ ಬರುತ್ತಲ್ಲ, ಆ ಬುಟ್ಟಿ ಏನಂತಂದ್ರೆ ಒಂದು 2-2.5 ಫೀಟ್ ಎತ್ತರವಾಗಿ, ಅದಕ್ಕೆ ಕಬ್ಬಿನ ಬೀಜ ಬೀಳ್ಬಾರ್ದು, ಅಲ್ಲದ ಬೀಜ ಬೀಳ್ಬಾರ್ದು ಕೆಳಗಡೆ. ಹೌದು ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ, ಸಣ್ಣ ಸಣ್ಣ ಸಣ್ಣ ಸಣ್ಣ ಪಟ್ಟಿ, 1/2 ಇಂಚಿಗೆ ಪಟ್ಟಿ ಎಲ್ಲ ವೆಲ್ಡ್ ಮಾಡಿಸ್, ಆಮೇಲೆ ಕೆಳಗಡೆ ಒಂದು ತಗಡ ಹಾಕಿದ್ವಿ. ಅವನ ಹತ್ರ ಒಂದು ತಗಡ ಇತ್ತು, ತಗಡ ತೊಂಡಿ ತಗಡ ಹಾಕಿದ್ವಿ, ಒಂದು ಪೈಪ್, 3 ಇಂಚಿನ ಪೈಪ್, ಪ್ಲಾಸ್ಟಿಕ್ ಪೈಪ್, PVC ಪೈಪ್. ಈಗ ಒಂದು ಪ್ರಶ್ನೆ, ಈಗ ಕಬ್ಬಿನ ಬೀಜ ಆಕಾರ ಬೇರೆ ಇರ್ತದೆ, ಅರಿಶಿನಕ್ಕೆ ಬೇರೆ ಇರ್ತದೆ, ಅಲ್ಲಕ್ಕೆ ಬೇರೆ ಇರ್ತದೆ, ಅದಕ್ಕೆ ಅದಕ್ಕೆ ಒಂದೇ ಪೈಪ್ ಆಗ್ತದ ಅಲ್ಲ ಬೇರೆ ಬೇರೆ ಜೋಡಣೆ? ಅದಕ್ಕೆ ನಾನು 3 ಇಂಚಿನ ಪೈಪ್ ತಂದೆ, ದೊಡ್ಡ ಆಕಾರ, ವ್ಯಾಸ ದೊಡ್ಡದು 3 ಇಂಚ್. ಓಹೋ, ಯಾವ್ದಾದ್ರೂ ಪರವಾಗಿಲ್ಲ, ಹೋಗ್ತದೆ, ಅಲ್ಲ ಹಾಕಿದ್ರು ಹೋಗ್ತದೆ, ಅರ್ಶನ ಹಾಕಿದ್ರು ಹೋಗ್ತದೆ, ಗೊಬ್ಬರ ಹಾಕಿದ್ರು ಏನಾದ್ರು ಹಾಕಿದ್ರು ಹೋಗ್ತದೆ ಅಂತ. 3 ಇಂಚ್ ಪೈಪ್ ರೈತರ ಹೊಲದೊಳಗೆ ಇದೆ, ಕಾಮನ್ ಆಗಿ ಯೂಸ್ ಮಾಡಿ, ಪಿವಿಸಿ ಪೈಪ್ ಸಸ್ತ ಇರುವಂತ, ಕಾಸ್ಟ್ಲಿ ಅಲ್ಲ. ಅದೆಲ್ಲ ತಗೊಂಡು ರೆಡಿ ಆಯ್ತು. ಇನ್ನ ಹಿಂದೇನಂತಂದ್ರೆ ಮಣ್ಣು ಮುಚ್ಚಬೇಕು. ಹೌದು, ಒಟ್ಟಿಗೆ ಮಣ್ಣು ಮುಚ್ಚುತ್ತಾ ಬರ್ಬೇಕಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಏನ್ ಮಾಡಿದ್ರೆ ದಪ್ಪಂದು ಗೇಜ್ ಇರುವಂತದ್ದು ತಗಡ ತಗೊಂಡು, ತಗಡನ್ನ ಹಿಂದೆ ಏನ್ ಮಾಡಿದ್ವಿ ಅಂತಂದ್ರೆ ಕಬ್ಬಿಣದ ವೆಲ್ಡ್ ಮಾಡಿದ್ವಿ, ಅದು ಸೆಪರೇಟ್ ಹಿಂದೆ ಹಂಗೆ ಉಳಿದ್ರು ನಡೀತದ. ಅದು ಮಾಡಿ ಕೆಳಗಡೆ ನಾವು ಕುಂಟಿ ಹೊಡಿತೀವಿ ರೈತರಿಗೆ, ಕುಂಟಿ ಹೊಡೆದು ಮಣ್ಣು ಮುಚ್ಚುವಂತದ್ದು. ಆ ಒಂದು ಶೇಪ್ ನಲ್ಲಿ ಆ ಒಂದು ತಗಡನ್ನ ಕಟ್ ಮಾಡಿ ಹಿಂದ್ಗಡೆ ವೆಲ್ಡ್ ಮಾಡಿಸ್ಬಿ, ಅದು ರೆಡಿ ಆಯ್ತು. ಬಿತ್ತನೆ ಆದ ಕೂಡಲೇ ಅದು ಮುಚ್ಚಿಕೊಂಡು ಬರಬೇಕು. ಹೆಂಗಾಯ್ತು ಅಂತಂದ್ರೆ ಎಲ್ಲ ರೆಡಿ ಆದ್ಮೇಲೆ ಯುದ್ಧ ಗೆದ್ದಿರ್ತೀವಲ್ಲ, ಹಾಗೇನೋ ಒಂದು ಖುಷಿ. ಈಗ ಕುಲಕರ್ಣಿ ಅವರು, ಇಷ್ಟೆಲ್ಲ ನೀವು ಮಾಡಿದ್ರಿ, ಅಂಗಡಿ ಅಂಗಡಿ ಅಲ್ಲದಾಡಿದ್ರಿ, ಒಂದು ಆಲೋಚನೆಯನ್ನ ಸಾಕಾರ ಮಾಡಿದ್ರಿ, ಖರ್ಚು ಎಷ್ಟು ಬಂತು ಅಂತ? ಖರ್ಚು ಏನೂ ಇಲ್ಲ. ಏನಿಲ್ಲ, ಬರೀ 7.5 ಸಾವಿರ. ಓಹೋ, ಬರೀ 7.5 ಸಾವಿರ ಖರ್ಚು. ಅಲ್ಲಿ ಏನಿಲ್ಲ, ಏನು ಮುರಿಯೋದಿಲ್ಲ, ಹರಿಯೋದಿಲ್ಲ, ಏನೂ ಇಲ್ಲ. ಏನೋ ಸ್ವಲ್ಪ ಬೆಂಡ್ ಆದ್ರೆ ಇನ್ನೊಂದು ಪಟ್ಟಿ ಹಾಕೊಳ್ಳೋದು ಅಷ್ಟೇ, ಪೈಪ್ ಮುರಿದ್ರೆ ಇನ್ನೊಂದು ಪೈಪ್ ಹಾಕೊಳ್ಳೋದು. ವೇರಂಟಿ ಇಲ್ಲ ಅಂತ ಆಯ್ತು, ವೇರಂಟಿ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಅಲ್ಲೇನು ಆಯಿಲ್ ಹಾಕೋದಿಲ್ಲ, ಗ್ರೀಸ್ ಹಾಕೋದಿಲ್ಲ, ಏನು ಹಾಕೋದಿಲ್ಲ. ಬಂದ ತಕ್ಷಣ ಮರದಿನ ಅಪ್ಪಾಗ ತೋರಿಸ್ದೆ, ನೋಡಪ್ಪ ಹಿಂಗ ಆಯ್ತು. ಅವ್ರು ನೋಡು ಖುಷಿ ಆಯ್ತು, ಏ ಚಲೋ ಆಯ್ತು. ಇನ್ನ ಬೀಜಕ್ಕೆಲ್ಲ ಕಟ್ ಮಾಡ್ಬೇಕಲ್ಲ ಕಾಪ, ಯಾವ ರೀತಿ ಅಂದ್ರೆ ನೀವ್ ಹೆಂಗ್ ಕಟ್ ಮಾಡ್ರಿ ಹಂಗ ಕಟ್ ಮಾಡ್ರಿ ಅಂತ ಹೇಳಿದ್ರೆ, ಇದ್ರ ಸಲ ಬೇರೆ ಕಟ್ ಮಾಡ್ಬೇಕಾಗಿಲ್ಲ. ಏನಿಲ್ಲ ಅಂದ್ರೆ ನಡು ಒಂದು ಕಬ್ಬು ಗುಡ್ಡಿ, ಆ ಕಡೆ ಅರ್ಧ ಗುಡ್ಡಿ, ಈ ಕಡೆ ಕಟ್ ಮಾಡೋದು. ಕಟ್ ಮಾಡಿ ಏನ್ ಮಾಡಿದೆ, ನಮ್ದು ಒಂದು 4 ಎಕರೆ 4.5 ಎಕರೆ ಜಮೀನು. ನಾನು ಈ ಕಡೆ ಒಂದಿಷ್ಟು ಬೀಜ, ಆ ಎಂಡಿಗೆ ಒಂದಿಷ್ಟು ಬೀಜ ಕುಂಪಿ ಹಾಕ್ಬಿಟ್ವಿ. ಇದಕ್ಕೆ ತುಂಬಿಸ್ಲಿಕ್ಕೆ ತುಂಬಿಸ್ಬೇಕು. ಒಬ್ಬ ಡ್ರೈವರ್, ಒಬ್ಬ ಬೀಜ ಹಾಕೋನು, ಹಿಂದೊಬ್ಬನು ಏನಂತಂದ್ರೆ ಬೀಜ ಹೋಗ್ತಿರ್ತಾರ, ಕೆಲವೊಂದು ಬೀಜ ಏನಾಗ್ತಾವ ಅಂದ್ರೆ ಅಕ್ಕಡಿ ಕಡೆ ಬೀಳುತ್ತದೆ. ಯಾಕಂತಂದ್ರೆ ಆ ಟ್ರ್ಯಾಕ್ಟರ್ ಟೈರ್ ಹಿಂದ ಮುಂದೆ ಹೋಗ್ತಾ ಹೋಗೋ ಏನಾಯ್ತು, ಸ್ವಲ್ಪ ಒಂಕಟಿಂಕ ಆಗ್ಬಿಡುತ್ತೆ. ಅವಾಗ ಏನಾಯ್ತು, ಒಂದು ಬೀಜ ಆ ಸಾಲು ಬಿಟ್ಟು ಬೇರೆ ಕಡೆ ಬೀಳುತ್ತದೆ. ಅದ್ ಏನು ಮಾಡ್ಲಿಕ್ಕೆ ಹೋಗುದು, ಹೌದು, ಆ ಬಿದ್ದಿದ್ದನ್ನ ಕೆಲವೊಂದು ಮುಚ್ಚೋದಿಲ್ಲ, ಅದನ್ನ ಹಿಂದೆ ಬರುವಂತ ಒಬ್ಬ ಆಳು ಮುಚ್ಚಿಕೊಂತ, ಅದ್ಮೇಲೆ ಕಾಲಿಟ್ಟ ಅಂದ್ರೆ ಅದು ಒಳಗೋಗ್ಬಿಡುತ್ತೆ, ಮಣ್ಣು ಮುಚ್ಚಿಬಿಡು. ಅಂದ್ರೆ ಈಗ ಒಂದು ಬಿತ್ತನೆ ಮಾಡುವಾಗ 3 ಜನರ ಅಗತ್ಯ ಇದೆ, 3 ಅಗತ್ಯ. ಒಬ್ಬರು ಟ್ರ್ಯಾಕ್ಟರ್ ಬಿಡುವವರು, ಹೌದು, ಇನ್ನೊಬ್ಬರು ಆ ಬೀಜವನ್ನ ಹಾಕುವವರು, ಪೈಪ್ ನಲ್ಲಿ ಹಾಕುವವರು, ಇನ್ನೊಬ್ರು ಹಿಂದೆ ಆ ಕಬ್ಬನ್ನ ಮುಚ್ಚುವವರು. ಯಾವ್ದಾದ್ರು ಇದಾಗಿತ್ತಂದ್ರೆ ಎಲ್ಲೋ ಲೈನ್ ನಲ್ಲಿ ಒಂದು 10-20 ಬೀಜ ಹಂಗ್ ಸಿಗ್ತದೆ. ಈ ರೀತಿ ಮಾಡಿ ಪರ್ಲ, ನಾನು ನಿಮ್ಗೆ ಹೇಳ್ತೇನೆ, ಒಂದು ದಿನದಲ್ಲಿ 3 ಎಕರೆಗಿಂತಲೂ ಜಾಸ್ತಿ ಬಿತ್ತನೆ ಆಯ್ತು. ಓಹೋ, 1 ಎಕರೆ ಬಿತ್ತನೆ ಮಾಡಬೇಕಾದ್ರೆ ಎಷ್ಟು ಆಳುಗಳು ಬೇಕು, ಏನು ವ್ಯವಸ್ಥೆ, ತುಂಬಾ ಕಷ್ಟ ಇತ್ತು, ಇದು ಬಹಳ ಸುಲಭದಲ್ಲಿ, ಬಹಳ ಸರಳ ಆಯ್ತು. ನಮ್ ತಂದೆ ಹೇಳ್ತಾ ಇದ್ರು, 1 ಎಕರೆ ಮಾಡಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ 10-12 ಹೆಣ್ಣಾಳುಗಳು ಬೇಕು. ಓಹೋ, ಈ ಕಬ್ಬು ಕಟ್ ಮಾಡ್ಲಿಕ್ಕೆ, ಬೀಜ ರೆಡಿ ಮಾಡ್ಲಿಕ್ಕೆ ಅಂತ ಯಾವ್ದಿದ್ರು ಮಾಡ್ಲೇಬೇಕು, ಅದು ಒಂದು ಕಡೆ. ಬಟ್ ಇದು ಬೀಜ ಹಾಕ್ಲಿಕ್ಕೆ 10-12 ಬೇಕು, ಇದು ಸರಳ ಆಗ್ಬಿಡ್ತು. ಟೆನ್ಷನ್ ನೋಡ್ ನೋಡಿದ್ರೆ 3 ಎಕರೆ ಮುಗಿದೋಗ್ಬಿಡ್ತು. ಮರದೇನು ಅರ್ಧ ದಿನದಲ್ಲಿ 11.5-12 ಎಕರೆ ಇದು ಮಾಡಿದ ಬಿತ್ತನೆ. ಆಮೇಲೆ ಇದಕ್ಕಿಂತ ಮೊದಲು ಏನ್ ಮಾಡಿದ್ವಿ ಪರ್ಲಾರೆ, ಗೊಬ್ಬರ ಹಾಕಬೇಕು ಅದಕ್ಕೆ. ಹೌದು, ಇದರಿಂದ ಗೊಬ್ಬರ ಹಾಕಿದ್ವಿ, ಅದಕ್ಕೂ ಬೆಳೆಸಲಿಕ್ಕೆ ಆಗ್ತದೆ. ಆಗ್ತದೆ, ಇದು ಕೇವಲ ಬಿತ್ತನೆ ಬೀಜ ಅಲ್ಲ, ಗೊಬ್ಬರವನ್ನು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ. ಗೊಬ್ಬರ ಮಾಡಿದ್ವಿ ಅದೇ ಸಾಲಿನಲ್ಲಿ, ಅಂದ್ರೆ 5 ಫೀಟ್ ಅಂದ್ರೆ ಕಬ್ಬಿನ ಸಾಲಿಂದ ಸಾಲಿಗೆ ಅಂತರ 5 ಫೀಟ್. ಅದರೊಳಗೆ ಮೊದಲು ಆ ತೆಗ್ಗಿನಲ್ಲಿ ಮೊದಲು ಬೋದ್ ಹಾಕಿದ್ವಿ, ಬೋದ್ ಬಿಡೋದು, ಟ್ರ್ಯಾಕ್ಟರ್ ಬೋದ್ ಬಿಡೋದು, ಬೋದ್ ನಿರ್ಮಾಣ ಆಗ್ತದೆ. ಆ ತೆಗ್ಗಿನಲ್ಲಿ ಗೊಬ್ಬರ ಹಾಕ್ಬಿಡೋದು. ಮ್ಯಾಲೊಬ್ಬ ಮನುಷ್ಯ ಕೂತ್ ಬಿಟ್ಟಿರ್ತಾರೆ ಆಳು, ಅವನಿಗೂ ಕಷ್ಟ ಇಲ್ಲ, ಕೂಡ್ತಾರೆ. 2 ಕೈಯಿಂದ ನಮ್ಗೆ ಎಷ್ಟು ಬೇಕು 1 ಎಕರೆಗೆ ಏನ್ ರೆಕಮೆಂಡ್ ಮಾಡಿದ್ರೆ ಅದ್ರ ಪ್ರಕಾರ ಚೀಲ ಇಟ್ಕೊಳ್ಳೋದು, ಕೈಲಿಂದ ಹಾಕೊಂಡು ಹೋಗ್ಬಿಡ್ತಾರೆ, ಆ ಪೈಪ್ನ ಒಳಗೆ ಹಾಕ್ಬಿಡುದು, ಪೈಪ್ನ ಹಾಕೊಂಡು ಹೋಗ್ಬಿಟ್ರೆ ಗೊಬ್ಬರ ಮುಗಿದೋಗ್ಬಿಡ್ತು. ಅಂದ್ರೆ ಇದು ಮಲ್ಟಿಪರ್ಪಸ್ ಅಂತ. ಈ ರೀತಿ ಮಾಡಿದ್ಮೇಲೆ ನನಗೇನ್ ಅನಿಸ್ತು, ಇದ್ರೊಳಗಡೆ ಅಲ್ಲದ ಬೀಜನ ಇಟ್ಕೊಳ್ಬಹುದು. ಹೌದು, ಅಂದ್ರೆ ಎಲ್ಲ ಕೊಂಬು ಮುರಿದಿರ್ತಾರೆ, ಮ್ಯಾಲ್ ಕೂಡ್ತಾನ ಹಾಕೋತ ಹೋಗ್ಬಿಡ್ತಾನೆ, ಆಮೇಲೆ ಅರಿಶಿಣ ಅದನ್ನ ಹಂಗ ಹಾಕೊಳ್ತಾನೆ, ಹಾಕೊಂಡು ಹೋಗ್ಬಿಡ. ಇನ್ನೊಂದ್ ಏನಾಗುತ್ತೆ, ರೈತರು ಬಹಳ ಜನ ಬಂದು ನೋಡ್ತಾ ಇದ್ರು, ಈ ಕಬ್ಬಿನ ಅಂತರ ಹ್ಯಾಂಗ್ ಮೇಂಟೈನ್ ಮಾಡೋದು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅಂತರವನ್ನು ಕಾಪಾಡಬೇಕಲ್ಲ, ಕಾಪಾಡಿಕೊಳ್ಳೋದು. ಈ ಕೆಲವೊಬ್ಬರು ರೈತರು ಜೋಡ್ ಕಬ್ಬ ಬಿತ್ತಾರೆ, ಕೆಲವು ರೈತರು ಕಬ್ಬಿನ ತುದಿ ತುದಿ ಹಚ್ಚಿ ಬಿತ್ತಾರೆ, ಕೆಲವರು ಒಂದು ಕಬ್ಬಿನ ಇನ್ನೊಂದ್ ಕಬ್ಬಿಗೆ 4 ಇಂಚು 6 ಇಂಚು ದೂರ ಇರಬೇಕು ಅಂತ ಬಿತ್ತಾರೆ, ಅಂತರವನ್ನು ಕಾಪಾಡಿಕೊಂಡು. ಅವ್ರವ್ರು ಇದು ನಾನೇನು ಹೆಂಗು ಮಾಡ್ಲಿಕ್ಕೆ ಆಗತ್ತಂದೆ, ಮ್ಯಾಲ್ ಕೂತವನು 2 ಕಬ್ಬು ಒಮ್ಮೆಲೆ ಹಿಡಿದು ಬಿಟ್ರೆ ಜೋಡಿ ಕಬ್ಬ ಆಯ್ತು, ಬಹಳ ಸುಲಭ. ಈ ಕೈಯಲ್ಲಿ ಈ ಕೈ 2 ಹಿಡ್ಕೊಂಡು ಬಿಟ್ರೆ ಜೋಡಿ ಕಬ್ಬ ಆಯ್ತು. ಒಂದ್ರ ಮೇಲೆ ಒಂದ್ ಬೀಳ್ಬೇಕು ಅಂದ್ರೆ ಇಮಿಡಿಯೇಟ್ ಫಾಸ್ಟ್ ಬಿಟ್ಕೋತ ಹೋಗ್ಬಿಡುದು, ಒಂದಕ್ಕೊಂದು ಬಿಡುತ್ತೆ. ಒಂದು 6 ಇಂಚ್ ಅಪ್ಪ ಅವ್ನಿಗೆ ಕಾಣಿಸ್ತದೆ ಕಬ್ ಎಷ್ಟಕ್ಕೆ ಅಂತರ ಬೀಳುತ್ತದೆ ಅಂತ, ಕೆಳಗೆ ನೋಡ್ತಾ ಹೋಗ್ಬಹುದು, ನೋಡ್ತಾ ಸಾವಕಾಶ ಬಿಟ್ರೆ ಸ್ವಲ್ಪ ಅಂತರ ಆಗುತ್ತೆ. ಆದ್ರೆ ಟ್ರ್ಯಾಕ್ಟರ್ ನ ಸ್ಪೀಡ್ ಅನ್ನು ಮೇಂಟೈನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು, ಅದು ಮುಖ್ಯ. ಆ ಡ್ರೈವರ್ಗೆ ಹೇಳೋದು, ನಮ್ ಕಬ್ಬಿನ ನೋಡ್ಕೊಂಡು 1-2 ಸಾಲು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಅಂತರ ಆಗ್ತದೆ. ಇದಾದ್ಮೇಲೆ ಪೆರ್ಲರು ಇನ್ನೊಂದು ಏನಾಯ್ತಂದ್ರೆ, ಒಂದ್ ಯಾವ್ದೋ ಒಂದ್ ಯಂತ್ರ ಮಾಡಿದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ ಮನುಷ್ಯ. ಇದ್ ಹೆಂಗ್ ನಾವು ಬೇರೆ ಕೆಲ್ಸಕ್ಕೆ ಯೂಸ್ ಮಾಡಬಹುದು? ವಿವಿಧ ದೇಶ ಆಗ್ಬೇಕು ಅಂತಂದ್ರೆ ಇನ್ನೂ ಚಲೋ. ಹೌದು, ಈಗ ನಮ್ಮಲ್ಲಿ ಏನಾಯ್ತು, ಎರಡು ಇರ್ತಕ್ಕ ಒಂದು ಈಗ ಬಿತ್ತನೆಗೆ ಅಂತ ಮಾಡಿದ್ದನ್ನು ಗೊಬ್ಬರ ಹಾಕ್ಲಿಕ್ಕೂ ಬಳಕೆ ಮಾಡಲಾಯ್ತು. ಆಯ್ತು, ಇನ್ನೊಂದು ಏನ್ ಮಾಡಿದೆ, ಈಗ ಕಬ್ಬು ಹೋಗಿತ್ತು ಫ್ಯಾಕ್ಟ್ರಿಗೆ, ಕೊಡಿ ಕಬ್ ಅಂತೀವಿ ಅಥವಾ ರಟೂನ್ ಅಂತೀವಿ, ಅದಕ್ಕೆ ಗೊಬ್ಬರ ಹಾಕ್ಬೇಕು. ಹೌದು, ಮೇಲ್ ಗೊಬ್ಬರ ಕೊಡ್ಬೇಕು. ಕೊಡ್ಬೇಕು. ಸಾಮಾನ್ಯವಾಗಿರುವಂತಹ ಪದ್ಧತಿ ಏನಂತಂದ್ರೆ, ನಮ್ಮಲ್ಲಿ ರೈತರು ಬುಟ್ಟಿಯಲ್ಲಿ ಗೊಬ್ಬರ ತಗೊಂಡು ಹಿಂಗ್ ಚಲ್ಕೊಂಡು ಸ್ಪ್ರೆಡಿಂಗ್ ಮಾಡ್ತಾರೆ. ಹೌದು, ಸಾಲಲ್ಲಿ ಅಂತ ಚೆಲ್ತಾರೆ, ಬಟ್ ಸಾಲಲ್ಲಿ ಸ್ವಲ್ಪ ಬೀಳುತ್ತದೆ, ಬೀದಿ ಒಳಗಡೆ ಜಾಸ್ತಿ ಬೀಳೋದು. ಏನಾಯ್ತು, ಒಂದು ಗೊಬ್ಬರ ವೇಸ್ಟ್ ಆಯ್ತು, ವೇಸ್ಟ್ ಆಗ್ತದೆ. ಎರಡನೇದು, ಬೀದಿಯಲ್ಲಿ ಬಿದ್ದಿರುವಂತ ಗೊಬ್ಬರ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಏನು ಬೆಳೆದಿರೋದಿಲ್ಲ. ಹೌದು, ಹುಲ್ಲು ಜಾಸ್ತಿ ಬೆಳೀತದೆ, ಕಸ. ಯಾಕಂದ್ರೆ ಈ ಗೊಬ್ಬರ ಬಿದ್ದಿದೆಲ್ಲ, ಬಿದ್ದಿರ್ತದೆ, ಆ ಕಸ ತೆಗಲಿಕ್ಕೆ ಮತ್ತೆ ನಾವು ಖರ್ಚು ಮಾಡಬಹುದು. ಇದು ಉಲ್ಟಾ ನಷ್ಟನೆ, ನಷ್ಟನೆ. ಇಲ್ಲಿ ಏನಾಯ್ತು, ಸಾಲಲ್ಲ ಗೊಬ್ಬರ. ಎಷ್ಟು ಬೇಕು ಅಷ್ಟೇ ಗೊಬ್ಬರ. ನಮ್ಮ ತಂದೆ ಹೇಳ್ತಾ ಇದ್ರು, ಅವರು 9 ಚೀಲ 10 ಚೀಲ ಹಾಕುವಂತ ಗೊಬ್ಬರನ 4 ಚೀಲದಲ್ಲಿ ಗೊಬ್ಬರ ಹಾಕ್ಬಿಟ್ಟೆ, ಸಾಕಾಗ್ತದೆ ಇಡೀ ಹೊಲಕ್ಕೆ. ಅಂದ್ರೆ 4 ಚೀಲ ಗೊಬ್ಬರ ಉಳಿತು, ಉಳಿತಾಯ ಆಯ್ತಾ? ಹೌದು. ಈಗ ವಿಜ್ಞಾನಿಗಳಲ್ಲಿ ತಿಳಿದವರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೃಷಿಯೊಳಗೆ ಲಾಭದಾಯಕ ಮಾಡ್ಕೊಳ್ಬೇಕು ಅಂತಂದ್ರೆ, ಉತ್ಪನ್ನ ಖರ್ಚು ಕಡಿಮೆ ಮಾಡಬೇಕು, ಪ್ರೊಡಕ್ಷನ್ ಕಡಿಮೆ ಆಗಬೇಕು. ಅದ್ರೊಳಗೆ ಗೊಬ್ಬರ ಬಹಳ ಮುಖ್ಯವಾಗಿರುವಂತದ್ದು, ಮೇಜರ್ ಖರ್ಚು. ಇಲ್ಲಿ ಅರ್ಧ ನಾವು ಉಳಿಸಿದ್ವಿ ಅಂತಂದ್ರೆ ನಮ್ಗಿದಾಗದೆ. ಈ ರೀತಿ 2 ದಿನದಲ್ಲಿ ನಾವು 12 ಎಕರೆ, 2 ದಿನದಲ್ಲಿ, ಒಂದ್ ದಿನಕ್ಕೆ 6 ಎಕರೆ, 2 ದಿನದಲ್ಲಿ 12 ಎಕರೆ, 12 ಎಕರೆ ಹಂತದಲ್ಲಿ. ಈಗ ನೆಕ್ಸ್ಟ್ ನಮ್ಮಲ್ಲಿ ಉಳ್ಳಾಗಡ್ಡಿ ಹಾಕಿದ್ರೆ, ಉಳ್ಳಾಗಡ್ಡಿ ತೆಗೆದ ಮೇಲೆ ಇದನ್ನು ಪ್ರಯೋಗ ಮಾಡಿ, ಮತ್ತೆ ಕಬ್ಬು ಹಾಕ್ಬೇಕಂತ ಬರ್ತಲ್ಲ, ಅವಾಗ ದೊಡ್ಡ ಟ್ರಾಕ್ಟರ್ ಹಾಕಿ, ನಮ್ಮಲ್ಲಿ 2 ಇದೆ ಅಂತ ಹೇಳಲ್ಲ, ಹಾಕ್ಬಿಟ್ರೆ 4 ಕೆಲಸಗಳು ಒಟ್ಟಿಗೆ ಆಗ್ಬಿಡ್ತದೆ. ಒಳ್ಳೆ ಆಲೋಚನೆ. ಈಗ ರಾಜೇಂದ್ರ ಕುಲಕರ್ಣಿ ಅವರೇ, ನಮ್ಗೆ ಒಂದು ಮಾತು ಇದೆ, ಯಾವ್ದು ಕೂಡ ಲ್ಯಾಬಿನಿಂದ ಲ್ಯಾಂಡ್ಗೆ ಬರಬೇಕು. ಇದು ಹೊಲದಲ್ಲೇ ಸೃಷ್ಟಿಯಾಗಿರ್ತಕ್ಕಂತ ಒಂದು ವಿನೂತನವಾಗಿರತಕ್ಕಂತ ಊರಿಗೆ ಯಂತ್ರ. ಇಂಥ ಒಂದು ಯಂತ್ರದ ಆವಿಷ್ಕಾರ ಆದ ಮೇಲೆ ರೈತರ ಪ್ರತಿಕ್ರಿಯೆ ಹೇಗಿತ್ತು? ಜನ ಬಂದು ನೋಡಿದ್ರು, ನಾವು ಕೂಡ ಇದನ್ನು ಅಳವಡಿಸಿಕೊಳ್ತೇವೆ ಅಂತ ಹೇಳ್ಕೊಂಡು ಯಾರಾದ್ರೂ ಮುಂದೆ ಬಂದಿದ್ದಾರೆ? ಹೇಗೆ ಅನುಭವ ಏನಿತ್ತು ಅಂತ? ಸದಾನಂದ, ನನ್ನ ಮಾಧ್ಯಮದ ಮಿತ್ರರೇನಿದ್ದಾರೆ, ವೃತ್ತಿಯ ಒಂದು ಸಂಬಂಧದಲ್ಲಿ ಬೆಳೆದಿರುವಂತ ಎಲ್ಲರೂ ಗೆಳೆಯರು ಇರುವಂತವ್ರು, ನಾನು ಇದು ಮಾಡಿದೀನಿ ಅಂತ ಅವ್ರಿಗೆ ಹೇಳಿದ ಮೇಲೆ, ಅವರವ್ರ ಪತ್ರಿಕೆಯೊಳಗೆ ಎಲ್ಲರೂ ಅದು ಒಂದು ನ್ಯೂಸ್, ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಎಲ್ಲದರಲ್ಲಿ ಎಲ್ಲ ಕಡೆ ಬಂತು, ಜಾಲತಾಣಗಳಲ್ಲಿ ಬಂತು, ಪೇಪರ್ ನಲ್ಲಿ ಬಂತು, ಎಲ್ಲ ಕಡೆ ನ್ಯೂಸ್ ಪೇಪರ್ ನಲ್ಲಿ ಬಂತು. ಬಂದ ಮೇಲೆ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿದ್ರು, ಇಲ್ರಿ ಇದು ಬಹಳ ಚಲೋ ಮಾಡಿರಿ, ಬಹಳ ಅನುಕೂಲ, ರೈತರಿಗೆ ಲಾಭದಾಯಕ. ಯಾರು ಈ ಸೋಷಿಯಲ್ ಮೀಡಿಯಾದಿಂದ ತಗೊಂಡಿದ್ರು, ವಿಡಿಯೋ ಇತ್ತು, ವಿಡಿಯೋ ತಗೊಂಡ್ರಿಗೆ ಅಷ್ಟು ಡೌಟ್ಸ್ ಇರಲಿಲ್ಲ. ಪೇಪರ್ನೇ ಬರೀ ನೋಡಿ, ಅವ್ರು ಏನಾದ್ರು ಬರೀ ಫೋಟೋ, ಹೌದು ಅಷ್ಟೇ ಬರ್ತದೆ, ಅಲ್ಲೇನು ಕ್ಲಿಯರ್ ಕಾಣಿಸೋದಿಲ್ಲ. ಅವ್ರು ಸರ್, ಇದು ನಮ್ಗೆ ಏನು ಕಾಣಿಸಲಾಗದ, ನಮ್ಗೆ ಏನು ತಿಳಿಯಲಾಗದ, ಇದು ನೀವು ಹೆಂಗ್ ಮಾಡಿರಿ? ಅದಕ್ಕೆ ನಾ ಅವ್ರಿಗೆ ಏನ್ ಹೇಳ್ತಿದ್ದೆ, ನಿಮ್ಮ ಒಂದು ವಾಟ್ಸಪ್ ನಂಬರ್ ಇದೆ, ಒಂದು ಹಾಯ್ ಅಂತ ನನ್ಗೆ ಮೆಸೇಜ್ ಕಳಿಸ್ರಿ, ನಾನು ನಿಮ್ಗೆ ವಿಡಿಯೋ ಕಳಿಸ್ತೇನೆ, ನೀವು ವಿಡಿಯೋ ನೋಡಿ ನಿಮ್ ಡೌಟ್ ಇದನ್ನ ಪ್ರಶ್ನೆ ಕೇಳಿ. ಪ್ರತಿಯೊಬ್ಬರಿಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಸಕ್ತರು ಹೊಲಕ್ಕೂ ಭೇಟಿ ನೀಡಬಹುದು, ಬಹಳಷ್ಟು ಜನ ಬಂದು ನೋಡಿದ್ದಾರೆ, ಆಮೇಲೆ ಕೇಳಿದ್ದಾರೆ, ಬಹಳ ಜನರಿಗೆ ವಾಟ್ಸಪ್ ಕಳಿಸಿದ್ದೀನಿ ನಾನು, ಬೇರೆ ಬೇರೆ ಜಾಲತಾಣಗಳಲ್ಲಿ ಅಂದ್ರೆ ಆಗಿದ್ದಾರೆ. ಬಹಳ ಜನ ಏನ್ ಕೇಳ್ತಾರೆ ನನಗೆ, ಸರ್ ನಮ್ಗೆ ಬೇಕಾಗಿದ್ದ ನೀವು ಮಾಡಿಕೊಡ್ತೀರೇನು? ಓ, ಇಡೀ ಯಂತ್ರವನ್ನೇ ನೀವು ತಯಾರು ಮಾಡಿಕೊಡಿ? ತಯಾರು ಮಾಡಿಕೊಡಿ. ಎಲ್ಲಿಂದ? ಬಿಜಾಪುರ ಡಿಸ್ಟಿಕ್ ಇಂದ, ಬೆಳಗಾವ್ ಡಿಸ್ಟಿಕ್ ಇಂದ. ಓಹ್, ನಮ್ಮಲ್ಲಿ ಅವ್ರದ್ದು ಮಾಡಿದ್ದಾರೆ, ದೂರದ್ದು ಬೆಳಗಾವ್ ಆ ಕಡೆಯಿಂದ ಎಲ್ಲ ರೈತರು ಮಾಡಿದ್ದಾರೆ. ಅವ್ರಿಗೆ ನಾನು ಹೇಳಿದೆ, ನಾನು ಮಾಡಿಕೊಡ್ತೇನೆ, ನಿಮ್ಗೆ ಯಾವ ಟ್ರಾಕ್ಟರ್ ಅಂತ ಹೇಳಿದ್ರೆ ಫೋಟೋ ತೆಗೆದ್ರೆ ಮಾಡಿಕೊಡ್ತೇನೆ. ನಾನು ನಮ್ಮ ಊರಲ್ಲಿ ಬೀದರ್ ಡಿಸ್ಟಿಕ್ ಹುಮನಾಬಾದ್ ತಾಲೂಕು ಅಥವಾ ಚಿಡಗೋಪ ತಾಲೂಕು ಮುತ್ತಂಗಿಯಲ್ಲಿ ಮಾಡಿರುವಂತ ಒಂದು ಮಷೀನ್ ಅನ್ನ ನೀವು ಬೆಳಗಾವ್ ಅಥವಾ ಮುದೋಳು ಜಮಖಂಡಿರೋ ಬಿಜಾಪುರಕ್ಕೆ ಹೋಗ್ಬೇಕಂದ್ರೆ ಆ 7,500 ನಿಮ್ಗೆ ಒಯ್ಯೋ ಖರ್ಚಾಗ್ಬಿಡುತ್ತೆ. ಹೌದು ಹೌದು ಹೌದು, ಯಾಕಂದ್ರೆ ಅದು ಹಂಗ ಒಯ್ಬೇಕು. ಹೌದು ಹೌದು ಹೌದು, ಅದು ಮರ್ಚೋಂಗಿಲ್ಲ. ಹೌದು ಹೌದು, ಸೀದಾ ಇರ್ತದೆ. ಹೌದು, ಖರ್ಚು ಬಹಳ ಆಗುತ್ತದೆ. ಅದಕ್ಕೆ ನೀವೇನ್ ಮಾಡ್ರಿ, ಈ ವಿಡಿಯೋ ನಿಮ್ಮ ಹತ್ರ ಇಟ್ಟುಕೊಂಡು ನಿಮ್ಮಲ್ಲಿ ವೆಲ್ಡರ್ ನಿಮ್ಮ ಊರೊಳಗೆ ಯಾರಿದ್ದಾನೆ ಅವ್ರಿಗೆ ಹೋಗಿ ತೋರಿಸ್ರಿ. ಅವನು ಮಾಡುವಂತ ಸಮಯದ ಅವ್ನಿಗೆ ಏನು ಡೌಟ್ ಬಂದ್ರೆ ನನಗೆ ಕೇಳಿ, ನಾನು ಅವ್ನ ಡೌಟ್ ಅನ್ನ ಕ್ಲಾರಿಫೈ ಮಾಡಿದ್ದೆ, ನಿಮ್ಮೂರೊಳಗೆ ನೀವೇ ಮಾಡಿಕೊಟ್ರಿ. ಇದು ಒಳ್ಳೆ ಒಂದು ಸಲಹೆ. ಈಗ ಇಲ್ಲಿ ಮಾಡಿ ಒಯ್ಬೇಕಲ್ಲ, ಪರಲ್ಲ ಅವ್ರ ಕಷ್ಟ ಆಗ್ತದೆ, ಕಷ್ಟ ರೈತರಿಗೆ ಕಷ್ಟ. ಈಗ ಕುಲಕರ್ಣಿ ಅವರೇ, ಈ ರೀತಿಯ ಒಂದು ಹೊಸ ಆವಿಷ್ಕಾರ ಒಂದು ರೀತಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥದ್ದು, ರೈತೋಪಯೋಗಿ ಆಗಿರ್ತಕ್ಕಂಥದ್ದು, ಕೃಷಿ ಇಲಾಖೆಯವರು ಈ ಬಗ್ಗೆ ಏನಾದ್ರೂ ಗಮನ ಹರಿಸಿ ಅವರು ಏನಾದ್ರೂ ಆಸಕ್ತಿ ತೋರಿಸಿದ್ದಾರೆ? ಮಾತಾಡಿದ್ರು, ಸರ್ ಬರ್ತೀವಿ ನಿಮ್ ಹೊರಗ್ ಬಂದು ನೋಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಬಂದಿಲ್ಲ, ಇಲಾಖೆಯವರು ನೋಡಿ ಸ್ವಲ್ಪ ಹೇಳಿದ್ರೆ ಇನ್ನಷ್ಟು ಅದಕ್ಕೆ ಒಂದು ಮುದ್ರೆ ಬಿದ್ದ ಹಾಗೆ. ಹೌದೌದು, ಆಗ್ಬಹುದು. ಆಮೇಲೆ ಅವರು ಮತ್ತೆ ಸಂಶೋಧನಾ ಕೇಂದ್ರದವರು ವಿಚಾರ ಮಾಡಿ ಅದ್ರ ಬಗ್ಗೆ ಏನಾದ್ರು ರೈತರಿಗೆ ಒಂದು ತೋರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ, ಡೆಮೋನ್ಸ್ಟ್ರೇಷನ್ ಟೈಪ್ ಮಾಡಿದ್ರೆ ಅವರು. ಆಮೇಲೆ ಇದಕ್ಕೆ ನನ್ನ ಒಂದು ಜ್ಞಾನದ ಪ್ರಕಾರ ನಾನು ಮಾಡಿದ್ದೇನೆ, ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ಸೇರಿಸಿ ಅದಕ್ಕೆ ಇನ್ನೂ ಏನಾದ್ರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದ್ರೆ ಇನ್ನೂ ಒಂದು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಮೇಲಿನ ಹಂತಕ್ಕೆ ಕಲಿಯಲಿಕ್ಕೆ ಸಾಧ್ಯ ಆದ್ರೆ ನನಗೆ ಬಹಳ ಖುಷಿ ಆಗ್ತದೆ. ರಾಜೇಂದ್ರ ಕುಲಕರ್ಣಿ, ಇದು ನಿಮ್ಮ ತಲೆಯಲ್ಲಿ ಮೂಡಿ ಬಂದಂತ ಒಂದು ಹೊಸ ಆವಿಷ್ಕಾರ, ಇದಕ್ಕೆ ಏನಾದ್ರೂ ನೀವು ಪರ್ಟಿಕ್ಯುಲರ್ ನಿಮ್ಮದೇ ಆದಂತ ಒಂದು ಹೆಸರನ್ನ ಏನಾದ್ರೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ? ಕೇಳಿದ್ರು, ನನಗೊಳಗದು ತಳಿಯೊಳಗೆ ಏನು ಬರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಕಬ್ಬು ಅರಿಶಿಣ ಅಲ್ಲ ಬಿತ್ತುವಂತ ಕೂರಿಗೆ ಅಂತ ಹೆಸರಿಟ್ಟೆ. ಕೆಲವೊಬ್ರು ಏನಾದ್ರು ಇದಕ್ಕೆ ನೀವು ಪೇಟೆಂಟ್ ತಗೊಳ್ರಿ. ಹೌದು, ಪೇಟೆಂಟ್ ತಗೊಳ್ಬಂತ ಒಂದು ಅವಕಾಶ ಹೇಳಿದ್ರು. ನಂದು ನೋಡ್ರಪ್ಪ, ರೈತರ ಸಮಸ್ಯೆ ಸಲಹೆ ಮಾಡಿರುವಂತದ್ದು, ಪೇಟೆಂಟ್ ತಗೊಂಡು ನನಗೇನು ಮಾಡೋದಿಲ್ಲ. ರೈತರವರು ಹೊಲದೊಳಗೆ ಅವರು ಮಾಡಿಕೊಂಡ್ರೆ ನನಗೆ ಬಹಳ ಖುಷಿ ಆಗ್ಬಿಡ್ತದೆ. ಮುತ್ತಂಗಿಯಲ್ಲಿ ಆವಿಷ್ಕಾರ ಮಾಡಿದ್ದಂತದ್ದು ಇಡೀ ನಾಡಿನಾದ್ಯಂತ ಪಸರಿಸಲಿ ಅಂತ. ಪಸರಿಸಲಿ, ರೈತರು ಉಪಯೋಗ ಮಾಡಿಕೊಳ್ಳಿ, ಅವರಿಗೆ ಅನುಕೂಲ ಆಗಲಿ, ಅಷ್ಟಾದ್ರೆ ನನಗೆ ಖುಷಿ ಆಗ್ಬಿಡ. ಅದೇ ದೊಡ್ಡ ಪೇಟೆಂಟ್. ಹೌದು ಹೌದು. ಈಗ ರೈತರಿಗೆ ಕೆಲವರಿಗೆ ಆಸಕ್ತಿ ಇರ್ತದೆ, ಸಂದರ್ಶನದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರೆ ಇಲ್ಲ ನನಗೆ ಹೊಳಲಕ್ಕೆ ಒಮ್ಮೆ ನೋಡಬೇಕು ಬಂದು, ಮತ್ತೆ ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಅವರಿಗೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೀರಾ? ಸರ್ ಹೇಳ್ತೀನಿ ಸರ್. 9901 3601 3603 6035 3 6 5. ರೈತರು ಗಮನಿಸಿ, ರಾಜೇಂದ್ರ ಕುಲಕರ್ಣಿ ಅವರನ್ನ ಈ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 9901 3603 6 5 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಮಾತಾಡಬಹುದು. ಸಮಯದ ವೇಳೆ ಏನಾದ್ರೂ ನಿಗದಿಪಡಿಸ್ತೀರಲ್ಲ? ಯಾವಾಗೂ ಮಾತಾಡಲಿ, ಯಾಕಂದ್ರೆ ನಾನಂತೂ ನಿವೃತ್ತಿ ಆಗಿದ್ದೀನಿ. ನನಗಂತೂ ಏನು ಅಂತ ಪರಿ ವಿಶೇಷವಾಗಿರುವಂತ ಕೆಲಸ ಇರೋದಿಲ್ಲ. ಯಾವಾಗ ಅವರು ಫೋನ್ ಮಾಡಿದ್ರು ನಾನು ಮಾತಾಡ್ತೀನಿ. ರಾತ್ರಿ 10 ಗಂಟೆ ಬೇಡ. ಕುಲಕರ್ಣಿ, ಇಂಥ ಒಂದು ಒಳ್ಳೆ ಆವಿಷ್ಕಾರವನ್ನು ಮಾಡಿದಿರಿ ರೈತಾಪಿ ವರ್ಗಕ್ಕೆ, ನನ್ನ ಕೈಯಿಂದ ಇಷ್ಟಾದ್ರೂ ಮಾಡ್ಲಿಕ್ಕೆ ಆಯ್ತು ಅನ್ನೋ ಒಂದು ತೃಪ್ತ ಭಾವನೆ ಇದೆ ನನಗೆ ಬಹಳ. ಏನಂತಂದ್ರೆ ಇಷ್ಟು ಜಲ್ದಿ ನನಗೆ ಒಂದೇನೋ ಮಾಡ್ಲಿಕ್ಕೆ ಆಯ್ತಲ್ಲಪ್ಪ, ದೇವ್ರು ನನಗೆ ಪ್ರೇರಣೆ ಕೊಟ್ಟ, ದೇವ್ರು ನನ್ನ ಕಡೆಯಿಂದ ಮಾಡಿಸಿದಾನೆ. ಇದಕ್ಕೆ ಮೂಲ ಪ್ರೇರಣೆ ತಂದೆಯವರೇ, ತಂದೆಯವರು ಆ ದೇವ್ರು ಅವ್ರ ಮುಖಾಂತರ ನನಗೆ ಮಾಡಿಸಿದಾನೆ. ಯಾಕಂದ್ರೆ ನಾನು ದೇವರಲ್ಲಿ ನಂಬಿ ಬದುಕಿರುವಂತ ಮನುಷ್ಯ. ಎಲ್ಲ ರೈತಾಪಿ ವರ್ಗದವರು ದೇವರ ಮೇಲೆ, ಪ್ರಕೃತಿ ದೇವತೆ ಮೇಲೆ ಬಹಳಷ್ಟು ಭಕ್ತಿ ಇಟ್ಟುಕೊಂಡು ಕೆಲಸ ಮಾಡುವಂತ ದೇವ್ರು ನನಗೆ ಮಾಡಿಸಿದಾನೆ. ಇನ್ನು ಬರೋ ದಿನಗಳಲ್ಲಿ ಇನ್ನು ಮಾಡ್ತೀನಿ. ಕೆಲವು ರೈತರು ಫೋನ್ ಮಾಡಿದ್ರು, ಸರ್ ಇದು ರಾಶಿ ಮಾಡುವಂತದ್ದು ಏನಾದ್ರು ಒಂದು ಹೊಸದ್ ಮಾಡ್ರಿ ಸರ್, ನಮ್ ಬಹಳಷ್ಟು ಸಮಸ್ಯೆಗಳಾದವೆ ಅಂದ್ರೆ ಅವ್ರವ್ರ ಸಮಸ್ಯೆಗಳು ಹೇಳ್ಕೊಂಡ್ರು. ನಂದು ಆಯ್ತಪ್ಪ, ಬರೋ ದಿನಗಳಲ್ಲಿ ಮಾಡೋಣ, ಬರ್ರಿ ಮಾತಾಡೋಣ, ಡಿಸ್ಕಸ್ ಮಾಡೋಣ, ಒಂದು ಫೋರಂ ಮಾಡೋಣ, ಮಾತಾಡೋಣ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಆಕಾಶವಾಣಿ ಮುಖಾಂತರ ಈ ಸಂದರ್ಶನ ಕೇಳ್ತಾ ಇರುವಂತವರಿಗೆ, ನೀವು ಯಾವಾಗೆ ನನಗೆ ಫೋನ್ ಮಾಡ್ರಿ ಅಥವಾ ನಮ್ಮ ಊರಿಗೆ ಬರ್ತೀನಿ ಅಂತಂದ್ರು, ನೀವು ಫೋನ್ ಮಾಡಿ ಹೇಳಿದ್ರೆ ನಾನು ಗುಲ್ಬರ್ಗಕ್ಕೂ ಇರ್ತೇನೆ, ಊರಲ್ಲೂ ಇರ್ತಾ ಇರ್ತೇನೆ. ಹೇಳಿದ್ರೆ ನಿಮ್ಗೆ ನಾನು ತೋರಿಸುವಂತ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ, ಅದನ್ನು ನೋಡಿಕೊಂಡು ನಿಮ್ಮೂರೊಳಗೆ ನೀವೇ ಮಾಡ್ಕೊಡ್ರಿ, ಮಾಡಿಕೊಂಡು ನಿಮ್ಗೆ ಅನುಕೂಲ ಆದ್ರೆ ಸಾಕು. ಹೌದು, ತುಂಬಾ ಒಳ್ಳೇದು ರಾಜೇಂದ್ರ ಕುಲಕರ್ಣಿ ಅವರು, ಯಾಕೆಂದ್ರೆ ಅನುಭವವೇ ಬಹಳ ಮುಖ್ಯ ಆಗಿರ್ತದೆ. ಅನುಭವ ಅನೇಕ ಪಾಠಗಳನ್ನು ಕಲಿಸ್ತವೆ ಅಂತ. ಒಬ್ಬ ರೈತನಿಗೂ ಕೂಡ ತಾನು ತಲತಲಾಂತರಿಂದ ಸಂಪ್ರದಾಯಬದ್ಧವಾದಂತಹ ಕೃಷಿಯನ್ನ ಮಾಡ್ತಾ ಮಾಡ್ತಾ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾನೆ. ಎದುರಿಸ್ತಾ ಇರುವಾಗಲೇ ಅವನಲ್ಲಿ ಸಮಸ್ಯೆಗೆ ಪರಿಹಾರವೂ ಮೂಡಿ ಬರ್ತಾ ಇದೆ. ನೀವಾದ್ರೆ ತಾಂತ್ರಿಕವಾಗಿಯೂ ಬಹಳಷ್ಟು ಎತ್ತರದಲ್ಲಿದ್ದೀರಿ, ವೈಜ್ಞಾನಿಕ ನೆಲೆಗಟ್ಟನ್ನ ಹೆಚ್ಚು ಅರ್ಥೈಸಿಕೊಂಡವರು, ಹೊಲದ ಸಮಸ್ಯೆನೂ ಗೊತ್ತು ತಾಂತ್ರಿಕವಾಗಿಯೂ ಮತ್ತು ವೈಜ್ಞಾನಿಕವಾಗಿಯೂ ತಿಳ್ಕೊಂಡಿರುವ ಕಾರಣ ಈ ರೀತಿಯ ಒಂದು ಕೂರಿಗೆ ಯಂತ್ರವನ್ನ ಅಭಿವೃದ್ಧಿ ಪಡಿಸುವುದರ ಮೂಲಕ ರೈತಾಪಿ ವರ್ಗಕ್ಕೆ ದೊಡ್ಡ ಒಂದು ಉಪಕಾರ ಅಂತಲೇ ಹೇಳಬಹುದು. ಅಂತ ಆಮೇಲೆ ಇನ್ನೊಂದು ಏನಂತಂದ್ರೆ, ಬರೀ ಕಬ್ಬು ಒಂದೇ ಅಂತಲ್ಲ, ತೊಗರಿ ಬಿತ್ತಲಿ, ಉದ್ದು ಬಿತ್ತಲಿ, ಸೋಯಾ ಬಿತ್ತಲಿ, ಯಾವುದೇ ಬಿತ್ತರೂ ಮೇಲ್ಗೊಬ್ಬರ ಕೊಡುವಂತದ್ದಿದ್ರೆ ಇದರಿಂದ ಮೇಲ್ಗೊಬ್ಬರ ಕೊಡಬಹುದು. ಏನು ಸಮಸ್ಯೆ ಇಲ್ಲ, ಗೊಬ್ಬರ ಉಳಿತಾಯ ಆಗ್ತದೆ, ಸರಿಯಾಗಿ ಬೆಳೆಗೆ ಸಿಗ್ತದೆ. ಅಂದ್ರೆ ರೈತಾಪಿ ವರ್ಗಕ್ಕೆ ಬಹುಪಯೋಗಿಯಾಗಿರ್ತಕ್ಕಂಥ ಯಂತ್ರ ಕೇವಲ ಬಿತ್ತನೆಗೆ ಮಾತ್ರ ಅಲ್ಲ ಅನ್ನೋದನ್ನು ಕೂಡ ಸಾಬೀತುಪಡಿಸಿದೆ. ಅಂದ್ರೆ ನೀವು ಆರಂಭದಲ್ಲಿ ಮಾಡಿರೋದು ಬಿತ್ತನೆಗೆ ಅಂತ, ಬಿತ್ತನೆ ನಂತರ ಮುಂದೆ ಏನು ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಗೊಬ್ಬರವನ್ನ ಹಾಕ್ಲಿಕ್ಕೆ, ಆ ಮಣ್ಣನ್ನ ಒತ್ತಟ್ಟು ಮಾಡಿ ಅದರ ಮೇಲೆ ಹಾಕ್ಲಿಕ್ಕೆ ಎಲ್ಲದಕ್ಕೂ ಒಂದು ಅನುಕೂಲ ಆಗುವ ಹಾಗೆ ಇದನ್ನು ಬಹುಪಯೋಗಿ ಯಂತ್ರವನ್ನಾಗಿ ಪರಿವರ್ತಿಸಿದಿರಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಇನ್ನಷ್ಟು ವರದಾನ ಆಗುವಂತಹ ಆ ಯಂತ್ರ ಆವಿಷ್ಕಾರ ನಿಮ್ಮ ಕೈಯಲ್ಲಿ ಮೂಡಿ ಬರಲಿ ಅಂತ ಆಶಿಸ್ತ ರೈತಾಪಿ ವರ್ಗದ ಜೊತೆ ಈ ರೀತಿಯ ಕೂರಿಗೆ ಯಂತ್ರದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದ ನನ್ನನ್ನು ಕರೆಸಿ ಈ ಒಂದು ಸಂಶೋಧನೆ ಅಥವಾ ಒಂದೇನಾದ್ರೂ ಕಂಡಿಡಿದಿದ್ದಕ್ಕೆ, ನೀವು ಸಂದರ್ಶನ ಮಾಡಿದ್ದಕ್ಕೆ, ಆಕಾಶವಾಣಿಗೂ ಮತ್ತೆ ಪೆರ್ಲ ಅವರ ತಮ್ಮಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬಿತ್ತನೆ ಕೂರಿಗೆ ಯಂತ್ರ ಅಭಿವೃದ್ಧಿಪಡಿಸಿದ ಆಕಾಶವಾಣಿಯ ನಿವೃತ್ತ ಅಧಿಕಾರಿಯಾಗಿರುವ ರಾಜೇಂದ್ರ ಆರ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಈಗ ಕೇಳಿ ತಾಳಮಡಿಗೆಯ ಶ್ರೀಮತಿ ಚಂದ್ರಮ್ಮ ದಬ್ಬೇನವರ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಹಾ ನಾರಾಯಣ ಬೇನೆ ಕೆಟ್ಟ ಪಾಪದ ಹಾಡ ಚೇತೇಟು ಕೇಳಾರಿ ಜನರೆಲ್ಲ ಕೋಲೆ ಚೇತೇಟು ಕೇಳಾರಿ ಜನರೆಲ್ಲ ಕೋಲೆ ಚೇತೇಟು ಕೇಳಾರಿ ಜನರೆಲ್ಲ ಕೋಲೆ ಚೇತೇಟು ಕೇಳಾರಿ ಜನರೆಲ್ಲ ಕೋಲೆ ಹೋದ ತಂದಿದಾಳೆ ಗಿನಾರಾಳೆ ನಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ನಡದಳ ಗೋಪ್ಯಮ್ಮ ಚೋಡ ಗುಪ್ಪಿ ಕೋಲೆ ಎರಿದಾಳೆ ಗಾಯಳಾದಾಳೆ ಯಾಕೋ ಚೋಡ ಗೋಪಿ ಬರೋನಿಲ್ಲ ಕೋಲೆ ಯಾಕೋ ಚೋಡ ಗೋಪಿ ಬರೋಣಿಲ್ಲ ಕೋಲೆ ಯಾಕೋ ಚೋಡ ಗೋಪಿ ಬರೋಣಿಲ್ಲ ಕೋಲೆ ಯಾಕೋ ಚೋಡ ಗೋಪಿ ಬರೋಣಿಲ್ಲ ಕೋಲೆ ಯಾಕೋನೆ ಚೋಡ ಗೋಪಿ ಬರೋಣಿಲ್ಲ ಗೋಪ್ಯಮ್ಮ ಹೋಗಿ ಎಳುದಾಳೆ ಕಚೇರಿ ಮುಂದ ಕೋಲೆ ಹೋಗಿ ಎಳದಾಳೆ ಕಚೇರಿ ಮುಂದ ಕೋಲೆ ಹೋಗಿ ಎಳದಾಳೆ ಕಚೇರಿ ಮುಂದ ಕೋಲೆ ಹೋಗಿ ಎಳದಾಳೆ ಕಚೇರಿ ಮುಂದ ಕೋಲೆ ಸುರ್ಯಾಗ ಬಿಟ್ಟಿದಾಳೆ ಕಚುರ್ಯಾಗ ಹೋಗಿದಾಳೆ ಮೀನ ಮೋರಿ ಸಾಬಾಳೆ ಕೋಲೆ ಆಮಿನ ಮುನಿಸಾಬಾ ತೆಳಗಿಳದೆ ಕೋಲೆ ಆಮಿನ ಮುನಿಸಾಬಾ ತೆಳಗಿಳ ಕೋಲೆ ಆಮಿನ ಮುನಿಸಾಬಾ ತೆಳಗಿಳ ಕೋಲೆ ಆಮಿನ ಮುನಿಸಾಬಾ ತೆಳಗಿಳದು ಹೇಳು ತಾರ ಕುಡುದೋಗೆ ತಾಯಿ ಕುರಜಿ ನೆಲ ಕೋಲೆ ಕೂಡೋಗೆ ತಾಯಿ ಕುರ್ಜಿ ಮೇಲ ಕೋಲೆ ಕೂಡೋಗೆ ತಾಯಿ ಕುರ್ಜಿ ಮೇಲ ಕೋಲೆ ಕೂಡೋಗೆ ತಾಯಿ ಕುರ್ಜಿ ಮೇಲ ಕೋಲೆ ಬಂದಿಲ್ಲ ನಾ ಬಂದ ಕೆಲಸ ನಮಗಳರಿ ಕೋಲೆ ಇದುವರೆಗೆ ತಾಳಮಡಿಗೆಯ ಶ್ರೀಮತಿ ಚಂದ್ರಮ್ಮ ದಬ್ಬೇನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಮೂಡಿಬಂತು. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಶ್ರೀಕೃಷ್ಣ ಪಾರಿಜಾತ ದೊಡ್ಡಾಟ ಮೂಡಿಬರಲಿದೆ. ಇದರಲ್ಲಿ ಕೃಷ್ಣ ರುಕ್ಮಿಣಿ ಸನ್ನಿವೇಶ ನಡೆಸಿಕೊಡುತ್ತಾರೆ ಹನುಮಂತ್ ಹುಜ್ಜನವರ್ ಮತ್ತು ಸಂಗಡಿಗರು. ಕೊನೆಯಲ್ಲಿ ಕೃಷಿ ಹಾಡುಗಳನ್ನು ಕೇಳುವಿರಿ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು. Hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey, hey ನಲ್ಮೈ ಕೇಳುಗರೆ, ಇದು ಆಕಾಶವಾಣಿಯ ಕಲಬುರ್ಗಿ ನಿಲಯ. ವೇಳೆ ಆಗಲಿದೆ 7:34. ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು. ಕೇಳುಗರೆ, ಆಕಾಶವಾಣಿ ರಾಜ್ಯ